ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 5:30 ಕಿಸಾನ್ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಬಿತ್ತರವಾಗಲಿದೆ. ಇದರಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಶಂಕರಣ್ಣ, ಅಲ್ಲ ನೀನು ಈ ತರ ನನಗೆ ಮೋಸ ಮಾಡಬಾರ್ದಾಗಿತ್ತು ಬಿಡು. ಏನಂತದಾಗಿದ್ದಪ್ಪ? ಅಲ್ಲ ನೀನು ಬತ್ತೀನಿ ಬತ್ತೀನಿ ಅಂತಂದವನು ಜಾತ್ರೆಗೆ ಬರ್ದನ ಕೈ ಕೊಟ್ಬಿಟ್ಟಲ್ಲ. ಏ ಜಾತ್ರೆಗೆ ಒಂದು ಈ ಜನ ಎಲ್ಲ ಸೇರಂಗಿಲ್ಲ ಸೇರಂಗಿಲ್ಲ ಅಂತ ಮಾಡೋರಲ್ಲಪ್ಪ. ಈಗ ಬಂದ್ರೆ ಬಸ್ಸಲ್ಲಿ ಬರ್ಬೇಕು, ಅಲ್ಲಿ ಜನ ಇರ್ತಾರೆ. ಇಲ್ಲಿಂದ ಸಿಟಿ ಬಸ್ಸಲ್ಲಿ ಬರ್ಬೇಕು ಬಸ್ ಸ್ಟ್ಯಾಂಡ್ ವರ್ಗುವೆ, ಅಲ್ಲಿ ಜನ ಇರ್ತಾರೆ. ಇನ್ನು ಅಲ್ಲಿಗೆ ಬಂದ್ರೆ ಜಾತ್ರೆ ಅಂದ್ರೆ ಜನ ಇರ್ದಂಗ ಇರ್ತದೆ. ಅಲ್ಲ ಇದ್ದೇ ಇರ್ತದೆ. ನೀನು ಎಲ್ರಿಗೂ ಹೇಳಕ್ ನನಗೆ ಹೇಳ್ಬೇಡ. ಮನೇಲಿ 2-3 ಕಾರ್ ಇಟ್ಕೊಂಡು 3-3 ಬೈಕ್ ಇಟ್ಕೊಂಡು ಬಸ್ಸಲ್ಲಿ ಬರ್ಬೇಕು ಅಂತೀಯಲ್ಲ. ಅಲ್ಲ ಕಾರು ಅವೆಲ್ಲ ಸುಮ್ನೆ ಇಟ್ಕೊಂಡಿರೋದು ಯಾಕೆ ಅಂತ ಅಂದ್ರೆ ಜನ ನೋಡ್ಬಿಟ್ಟು ಸ್ವಲ್ಪ ಆಶ್ಚರ್ಯ ಪಡ್ಬೇಕಲ್ಲಪ್ಪ, 2 ಕಾರ್ ಅವೆ ಅಂತ ಹೇಳ್ಬಿಟ್ಟು ಅವೆಲ್ಲಿ ಓಡಾಡ್ತೀಯ ಯಾವ್ದ್ರು ಕಾರಲ್ಲಿ ಓಡಾಡಕಾಯ್ತದೆ ಅಂತ ಅನ್ಕೊಂಡಿದ್ದೆ ನೀನು. ಆಮೇಲೆ ನೀನ್ ಹೇಳ್ದಂಗೆ ಇಂತ ಸಂದರ್ಭಕ್ಕೆ ಕಾರೇ ಬೆಸ್ಟ್. ಅಲ್ಲಕ್ ಬೆಸ್ಟ್ ಬರ್ಬೋದಿತ್ತು, ಆದ್ರೂ ಯಾಕೋ ಜನ ಜಾಸ್ತಿ ಇರೋ ಕಡೆಗೆ ಬೇಡ ಅಂತ ನನ್ ಮನ್ಸು ಹೇಳ್ಬಿಡ್ತು. ಅದಕ್ಕೆ ಈಗ ಒಂದ್ಸರಿ ಅನುಭವಿಸಿದ್ನಲ್ಲಪ್ಪ, ಅನುಭವಿಸ್ತಾನೆ ಇದ್ರೆ ಅದೊಂಥರ. ಒಂದ್ಸರಿ ಅನುಭವಿಸಿರೋದ್ರಿಂದ ಈ ಸ್ವಲ್ಪ ಸರ್ಕಾರದವ್ರು ಹೇಳೋ ಮಾತೆಲ್ಲ ಕೇಳ್ಬೇಕು, ಅವ್ರ ಏನೇನ್ ಮಾಡ್ತಾರೋ ಅದೆಲ್ಲ ಕಟ್ಟಿಟ್ಟಾಗಿ ಪಾಲನೆ ಮಾಡ್ಬೇಕು ಅಂತ ಅನ್ಕೊಂಡು ಪಾಲನೆ ಮಾಡ್ತಾ ಇದ್ದೀನಿ ನೋಡಪ್ಪ. ಅಲ್ಲ ಅದು ಆಮೇಲೆ ಇನ್ನು ನೀನ್ ಹೇಳ್ದಂಗೆ ಈ ಸಲ ಸರ್ಕಾರದವರು ಕೂಡ ನಮ್ ಜಾತ್ರೆಗೆ ಜಾಸ್ತಿ ಜನ ಸೇರ್ಬಾರ್ದು, ಬೇಗ ತೆರಳಿಬೇಕು, ಅಂಗಡಿ ಮುಗ್ಗಟ್ಟು ಹಾಕಂಗಿಲ್ಲ ಅಂತೆಲ್ಲ ಹೇಳಿದ್ರು. ಹಂಗೆ ಆಯ್ತು ಬಿಡು, ಬೇಗನೆ ಆಯ್ತು. ಅಲ್ಲ ದರ್ಶನ ಮಾಡ್ಕೊಂಡು ಹಣ್ಣುದವನ ಎಷ್ಟು ಬರ್ಬೋದಾಗಿತ್ತಪ್ಪ. ಬರ್ಬೋದಿತ್ತು, ಆದ್ರೂ ಯಾಕೋ ಬೇಡ ಅನ್ಸ್ಬಿಡ್ತು ಶಂಕರಣ. ಅಂತ ಅಂತಂದ್ರೆ ಈಗೆಲ್ಲ ಪೇಪರ್ ಅಲ್ಲಿ ಟಿವಿ ಎಲ್ಲ ಕಡಿಮೆ ಮಾಡೋರೆ, ಏನು ತೋರಿಸ್ತಾನೆ ಇಲ್ಲ. ಹೌದೌದು, ಅವ್ರು ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕರೋನಾ ಇಲ್ಲ ಅಂತ ಏನಲ್ಲ. ಅದು ಇದ್ದೇ ಇರ್ತದೆ, ಅದೆಲ್ಲಿರ್ಬೇಕು ಅಲ್ಲಿ ಇರ್ತದೆ. ಅದಕ್ಕೆ ಯಾಕೆ ಬೇಕು ಅಂತ ಅಂತ ಅನ್ಕೊಂಡು ಹಿಂಗ್ ಮಾಡ್ಕೊಂಡು ಇದ್ ಮಾಡಿದೆ. ಆಮೇಲೆ ನಿನ್ಗೆ ನೋಡು ಇನ್ನೊಂದ್ ವಿಚಾರ ಹೇಳದ್ ಮರ್ತೆ. ನೀ ಬರ್ಲಿಲ್ಲ ಅಂತ ಸಿಟ್ಕ ಕೂತಿದ್ನ, ಅದೇ ಟೈಮ್ಗೆ ಅಪರೂಪಕ್ಕೆ ನಮ್ ರಮೇಶ್ ಅಣ್ಣ ಬಂದಿದ. ಓ ಮತ್ ರಮೇಶ್ ಅಣ್ಣ ನನಗೆ ಅನ್ಯಾಯ ಮಾಡ್ದಂಗಲ್ವಾ? ಅಲ್ಲ ನೀನು ನೋಡು ಇದು ವಿಚಾರ ರಮೇಶ್ ಅಣ್ಣ. ಹೇಳ್ ಸಂಕ್ರಣ. ಅಲ್ಲ ಇದು ನೋಡು ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೆ ಅಣ್ಣ. ಹಿಂಗೆ ನೀನ್ ಇರದ ಸ್ವಲ್ಪ ಹೊತ್ತು ಹಂಗೆ ಮುಚ್ಚಿಟ್ಬಿಟ್ಟು ಹಂಗೆ ಹೇಳ್ತಾ ಇದ್ದೆ ನೋಡೋಣ ಅಂತ ಅಂದ್ಬಿಟ್ಟು. ನೋಡು ಅಣ್ಣ ಹಿಂಗೆ ಹೇಳಿ ನೀನ್ ಯಾವಾಗ ಬಂದೆ ಹೆಂಗ್ ಬಂದೆ ಅಂತ. ಇದೇನು ಇದಕ್ಕಿದಂಗೆ ನಾನ್ ಬಂದಾಗ ಇವ್ರು ಒಳ್ಳೆ ಮಾತಿಗೆ ಬಿದ್ಬಿಟ್ರಲ್ಲ ಅನ್ನಂಗ್ ಆಗ್ಬಿಡ್ತು ಸಂಕ್ರಣ. ನೀನ್ ಇಲ್ಲ ಅಂದ್ರೆ ರಮೇಶಣ ಇಷ್ಟೊತ್ತಿಗೆ ಮಚ್ಚು ಕೊಡ್ಲಿ ಎಷ್ಟು ಬಂದಿರೋದವ ನೀನ್ ಇದೀಯಾ ಅಂತ ಅನ್ಕೊಂಡು ತಗೊಂಡಿಲ್ಲ. ಏನಾಗ್ಲಿ ವಿಶ್ವಾಸ ಅಂದ್ರೆ ಹಂಗೆ ಇರ್ಬೇಕು. ಈಗ ಒಂದ್ ಜಾಗಕ್ಕೆ ಹೋದಾಗ ನಮಗ್ ಬೇಕಾದವರು ನಮ್ಮ ಆಪ್ತರು ಬರ್ಲಿಲ್ಲ ಅಂದ್ರೆ ಮನ್ಸಿಗೆ ಬೋ ಒಂಥರ ಬೇಸರ. ಹೌದು ಅದು ಹಬ್ಬ ಮಾಡಿದ್ದು ಮಾಡ್ದಂಗ ಹಂಗೆ. ಈಗ ಜಾತ್ರೆ ಪರ್ಸೆ ಇರೋ ಉದ್ದೇಶವೇ ಅದು. ನೀನು ಅನ್ನ ಹೇಳ್ದಂಗೆ ಏನು ಅಂತಂದ್ರೆ ಜಾತ್ರೆ ಪರ್ಸಿಗೆ ಹೋಗೋ ಉದ್ದೇಶ ಬೇರೆ ಆಗೋಗ್ಬಿಡ್ತು. ಈಗ 16 ವರ್ಷಗಟ್ಟಲಿಂದ ಬರ್ದೇ ಇದ್ದಾರಲ್ಲ ಜಾತ್ರೆ ಪರ್ಸಿಗೆ ಬಂದಿರ್ತಾರೆ. ಈಗ ಮದುವೆ ಮುಂಜಿ ನಾಮಕರಣ ಅಂತ ಕರೆದ್ರೆ ಬರೋಕಲ್ಲ, ಬಂದ್ರು 5 ನಿಮಿಷ ಬರೇ ಪ್ರೆಸೆಂಟ್ ಆಗಿ ಹೊಡೋಗರೆ ಜಾಸ್ತಿ ಆಗ. ದೇವ್ರು ದಿಂಡ್ರು ಅಂದ್ರೆ ಒಂಚೂರು ಭಯ ಭಕ್ತಿಯಿಂದ ಬೆಳಗಿಂದ ಭೋಗಿ ಅಂತ ಸಂಕ ಇದ್ದು ಜಾತ್ರೆ ಎಳ್ದು ತೇರ್ ಎಳ್ದು ಕಂಡರ್ನ ಕಾಣದೇ ಇದ್ದಾರನ್ನ ಎಲ್ಲರೂ ಮಾತಾಡಿಸಿ ಏಟಪಟ ಮಕದ್ ನೋಡ್ದಂಗ್ ತಿರುಗ್ತಾ ಇದ್ದವ್ರು ಕೂಡ ಮರಮರಲ್ಲಿ ಜನದ ಮರಲ್ಲಿ ಜನ ನಮ್ ಕಡೆ ನೀವು ನಾನ್ ಮಾತಾಡಲ್ಲ ಇಲ್ಲಿ ಜಾತ್ರೆ ನೋಡ್ತೀನಿ ಎಂತ ಸೊಗಸಾದ ಕಲ್ಪನೆ ನಮ್ಮ. ಹೌದೌದು, ಈಗ ಶಂಕರಣ್ಣ ಹೇಳ್ತಾನೆ ಅಷ್ಟೊಂದು ಕಾರ್ ಇಟ್ಕೊಂಡಿದ್ಯಾ ಕಾರಲ್ಲಿ ಬಂದ್ ಹಿಂಗ್ ಹೋಗಕ್ಕಾಯ್ತಾರಲ್ಲ ಒಂದ್ ನಿಮಿಷ ಅಂತ ನಂಗೆ ಹೋಗಕ್ಕಲ್ಲ. ಅದು ನಂಗೆ ಹೆಂಗೆ ಅಂತ ಅಂದ್ರೆ ಈಗ ನಾಳೆ ಜಾತ್ರೆ ಅಂತ ಅಂದ್ರೆ ಇವತ್ತೇ ಹೋಗಿ ಮನೆ ಸೇರ್ಕೊಡ್ಬೇಕು. ಅಲ್ಲಿ ಏನ್ ಕೆಲ್ಸಕ್ಕೆ ಏಮಿರ್ತೋ ಅವೆಲ್ಲ ಮಾಡ್ಕೊಂಡು ಶಂಕರಣ್ಣ ಯಾಕೆ ಅಂತ ಅಂದ್ರೆ ಅವ್ನ ಒಬ್ನೇ ಎಷ್ಟು ಅಂತ ಮಾಡ್ತಾನೆ, ಅದು ಸರಿ ಅದು ಇದೆಲ್ಲ ಮಾಡ್ಕೊಂಡು ಜಾತ್ರೆ ದಿವಸ ಹೋದರು ಬಂದರೆಲ್ಲರನ್ನು ಸುಧಾರಿಸಿ ಮತ್ತೆ ಎರಡು ದಿವಸ ಉಳಿದೇ ಬತ್ತಿದ್ದ ನಾನು. ಅಲ್ಲ ಹಂಗೆ ಇರ್ಬೇಕು ಈಗ್ಲೂ ಈಗ್ಲೂ ಈಗ ಏನಾಗ್ಬಿಟ್ಟಿತ್ತಪ್ಪ ಅಂದ್ರೆ ಈ ಪ್ರಪಂಚಕ್ಕೆ ನಡೆಯ ಯಾವಾರ ಈಗ ಹುಷಾರಿಲ್ಲ ಪಸಾರಲ್ಲ ಹಿಂಗೆಲ್ಲ ಆಗ್ಬಿಟ್ಟಿತ್ತೋ, ಹೋಗೋರ್ನು ಹೋಗ್ಬೇಡ ಅನ್ನಂಗು ಆಗುತ್ತೆ, ಬರೋರ್ನು ಬರ್ಬೇಡ ಅನ್ನಂಗೆ. ಯಾಕೆಂದ್ರೆ ಎಲ್ಲರು ಮಕ್ಕಳು ಮರಿ ಮುದುಕರು ಮೋಟರ್ ಎಲ್ಲ ಇರ್ತಾರ, ಹಬ್ಬಕ್ಕೆ ಎಲ್ಲರನ್ನು ಕರ್ಕೊಂಡ್ ಬನ್ನಿ ಅಂತ ಹೇಳಕ್ಕೆ ಭಯ ಬಂದ್ಬಿಟ್ಟಿತ್ತಪ್ಪ. ಎಲ್ಲಿ ಯಾವ ಕ್ಷಣದಲ್ಲಿ ಏನೇನ್ ಮುತ್ಕೊಂತಿತ್ತೋ ಏನ್ ಕತ್ತೋ, ನಮ್ಮನೆ ಕರೆದಿದ್ದು ಒಂದೇನವ ಎಲ್ಲಿ ನಮ್ಮನೆ ದೂರ ಬರ್ತದೆ, ಈ ಪಾರ್ಟಿ ಭಯ ಬಂದ್ಬಿಟ್ಟಿಲ್ಲ. ರಮೇಶಣ್ಣ ಈಗ ನೀನ್ ಹೇಳದ್ ನೋಡಿದ್ರೆ ಅಣ್ಣ ವಿಚಾರಕ್ಕೆ ನೀನು ಒಂಥರ ಸಾಥ್ ಕೊಟ್ಟಂಗ ಆಯ್ತೈತಲ್ಲ. ಅಲ್ಲ ಹಂಗಲ್ಲ, ಈಗ ರಮೇಶಣ್ಣ ಹೇಳ್ತಾರ ಸರಿನೇ ಶಂಕರಣ್ಣ, ಯಾಕಂದ್ರೆ ಪರಿಸ್ಥಿತಿ ಹಂಗೈತಲ್ಲ. ಈಗ ಚಂದಾದ್ಮೇಲೆ ಹೊಸಿ ಎಲ್ಲಾರು ತಿರ್ಗಾಡ್ ಬೈದು ಏನಾರ ಊರು ಕೇರಿ ಕಾಲು ಕೈ ಗಟ್ಟಿದ್ದ ತಿರ್ಗಾಡ್ ಬೈದು. ಈಗ ಅಣ್ಣ ಹೇಳ್ದಂಗೆ ಸರ್ಕಾರದವರು ಏಟೊಂದೆಲ್ಲ ಎಚ್ಚರಿಕೆ ಕೊಡ್ತಾರೆ, ರೇಡಿಯೋದಾಗ ಹೇಳ್ತಾರೆ, ಟಿವಿನಲ್ಲಿ ಹೇಳ್ತಾರೆ, ಮೈಕ್ ಸೆಟ್ ಆಗಿ ಹೇಳ್ತಾರೆ, ಆಸ್ಪತ್ರೆಗೆ ಹೋದ್ರೆಲ್ಲ ಹೇಳ್ತಾರೆ, ಹೊಸಿ ದೂರ ಇರ್ರಿ, ಬಾಯಿಗೆ ಮುಚ್ಚಳ ಹಾಕೊಂಡು ತಿರುಗಿ. ಆಮೇಲೆ ಏನ್ ಸಾಧ್ಯ, ಸಣ್ಣ ಪುಟ್ಟ ಸಣ್ಣ ಕಾಯಿಲೆ ಬಂತು ಅಂದ್ರೆ ಪಟಕಂತ ಆಸ್ಪತ್ರೆಗೆ ಹೋಗಿ ಇವೆಲ್ಲ ದೀರ್ಘವಾಗಿ ಬಿಟ್ಕೊಂಡು ಜಾಸ್ತಿ ಆದ್ಮೇಲೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಮೂಗಿಗೆ ಬಾಯಿಗೆ ಹಾಕೊಂಡು ಸುಸ್ತಾಗಿ ಏನೇನೋ ಎಡವಟ್ ಆಗೋದು ಬೇಡ ಬೇಡ ಅಂತ ಎಲ್ಲ ಹೇಳ್ತಾ ಇದ್ರು ಕೂಡ ನಾವು ಭಯ ಬರ್ಲಿಲ್ಲ ಅಂತಂದ್ರೆ ಬಗ್ ಕಷ್ಟ ಆಗುತ್ತೆ ಅಣ್ಣ. ಈಗ ಮತ್ತೆ ಹೇಳ್ತಾರೆ ಅಂತದೋ ಬರಕ್ ಮುಂಚೆ ನಮ್ಗೆ ಕಷ್ಟವೇ ಇಲ್ಲ, ದುಡ್ಡಿನ ಕಷ್ಟ ಒಂದು, ಎಂತ ಎಡವಟ್ಟು ಗೊತ್ತೇನಣ್ಣ, ಹೋದ್ ಮೊನ್ನೆ ದಿವಸ ಹುಷಾರಿಲ್ಲ ಅಂತ ನಾನ್ ಮನಕೊಂಡ್ರೆ ನಮ್ಮ ಅಪ್ಪವ್ವ ನೀನ್ ಮನಕೊಂಡಲ್ಲ ಅಂತ ಎದ್ರಿ ಜರ ಬಂದ್ಬಿಡದ. ಹ್ಮ್, ಈಗ ಮನೇಲಿ ಒಬ್ರು ಗಟ್ಟಿಯಾಗಿ ಓಡಾಡೋ ಅಂತವ್ರು ಮನಕೊಂಡ್ಬಿಡ್ತು ಅಂದ್ರೆ ಇದಕ್ಕಿದ್ದಂಗೆ ಭಯ ಬಂದ್ಬಿಡ್ತದೆ. ಅದು ಯಾವಾಗ್ಲೂ ಹಂಗೆ ರಮೇಶಣ್ಣ, ಅದು ಹೆಂಗೆ ಅಂತಂದ್ರೆ ಒಂದು ಗಟ್ಟಿಯಾಗಿ ಓಡಾಡೋ ಜೀವ ಲವಲವಕ್ಕಿಂತ ಓಡಾಡ್ಕೊಂಡಿದ್ರೆ ಏನು ಶಕ್ತಿ ಇಲ್ದಿರೋರು ಕೂಡ ಲವಲವಕ್ಕಿಂತ ಇರ್ತಾರಂತೆ ನೋಡು. ಆಮೇಲೆ ಇನ್ನೀ ಗಟ್ಟಿಯಾಗಿರೋರೆ ಮನಿಕಂದೆ ಅಂತಂದಾಗ ಅಪ್ಪ ಅವಂಗೆ ಜೋರ್ ಬರ್ದೇ ಇರ್ತದ ದಸಕ್ಕಂದಂಗೆ. ಅದು ಭಾರಿ ಕಷ್ಟ. ಯಾಕೆ ಅಂತ ಅಂದ್ರೆ ಅವ್ ಎಂತ ಜೋರಾರು ಬಂದಿರ್ಲಿ, ಅದ್ ಯಾವ್ದು ಕಾರ ಬಂದಿರ್ಲಿ, ಮೊನ್ನೆ ಯಾರು ಹೇಳ್ತಾ ಇದ್ರು ಸುಮಾರೊಂದು 25-30 ವೈರಸ್ಗಳವಂತೆ. ಯಾಕೆ ಅಂತಂದ್ರೆ ಇವತ್ಗೂ ಆ ಶೀತ ಐತಲ್ ರಮೇಶಣ, ಈ ಶೀತಕ್ಕೆ ಯಾವ ಮಾತ್ರೆ ಕೊಟ್ರು ಅದು ವಾಸಿ ಹಾಕಲ್ಲ. ಮಾತ್ರೆ ತಗೊಂಡ್ರು 9 ದಿವಸ, ತಗೊಳ್ದಿದ್ರು 9 ದಿವಸ ಅಂತಾರಲ್ಲ, ಅವು 20-30 ವೈರಸ್ಗಳು ಆಯ್ತಾ, ಯಾವ್ದಕ್ಕೆ ಅಂತ ಕೊಡ್ತಾರೆ ಅವರು, ಅದು ಯಾವ್ದಕ್ಕೆ ಯಾವ್ದ್ರಿಂದ ಬಂದಿರ್ತದೆ ಅಂತ ಗೊತ್ತಾಗಲ್ಲ, ಗೊತ್ತಾಗಲ್ಲ. ಹಂಗೆ ಬೇರೆ ತರದ ಶೀತ ಆಯ್ತದೆ, ಜ್ವರ ಬರ್ತದೆ, ಯಾವ್ದು ಬಂದ್ರು ಕೊರೋನಾ ಬಂತೇನೋ ಅಂತ ಹೇಳ್ಬಿಟ್ಟು ಎಲ್ಲ ಭಯ ಹಂಗಲ್ಲ ಅಣ್ಣ. ಅದು ಭಯಾನಕ್ಕಿಂತವ ಮೊದ್ಲಿಂದ ಈ ಶೀತ ಕೆಂಪು ಬರೋದು, ಈಗ ಒಂದ್ 2-3 ವರ್ಷದಿಂದವ ಶೀತ ಕೆಂಪು ಬಂತು ಅಂದ್ರೆ ಕೊರೋನಾ ನಂಗೆ ಆಗ್ಬಿಟ್ಟಿದೆ. ಈ ನರಿ ಬಂತು ನರಿ ಅಂತ ಜೊತೆಗೆ ಒಂದೇ ಅಲೆ ಎರಡನೇ ಅಲೆ, ಅದ್ರ ಜೊತೆಗೆ ಈಗ ಅಲೆ ಬಿಟ್ಬಿಟ್ರು ಬೇರೆ ಹೆಸರು ತಾಕೊಂಡ್ರು, ಯಾಕಂದ್ರೆ ಅಲೆಗೆ ಜಗಕ್ಕಲ್ಲ ಅಂತ ಆಗ್ಬಿಡ್ತಲ್ಲ. ಆಮೇಲೆ ಒಂದ್ ತರಕ್ ಒಳ್ಳೇದ ಕಣ, ಈ ಅಲೆ ಪಲೆ ಎಲ್ಲ ಏನೇನೋ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟು ಜನದಾಗೆ ಭಯ ಹುಟ್ಟಿಸೋ ಬದ್ಲು ಏನು ಇಲ್ಲ ಏನೋ ಹೋಗೋದಿಸ್ ಬಿಡ್ಡ ಅನ್ನೋದಾರಲ್ಲ ಅವ್ರೊಂಥರ ಗಟ್ಟಿ ಹಂಗಂದ್ಬಿಟ್ಟು ಬಂಡತನ ಮಾಡ್ಕೊಂಡು ರೋಗ ರೋಣ ಮಾಡ್ಕೊಳೋದಲ್ಲ, ಸರಳವಾಗಿದ್ದಾಗ ಹಂಗನ್ನ ಭಯ ಇಟ್ಕೊಳೋದ್ ಬೇಡ. ರೇಡಿಯೋದಾಗೆ ಸರ್ಕಾರದವ್ರು ಹೇಳೋದೇ ಹಂಗ ಭಯ ಬೇಡ, ಜಾಗೃತಿಯಾಗಿರ್ಲಿ, ಇಂಥದ್ ಒಳ್ಳೇದಲ್ವಾ, ಅಂಥದ್ದೇ ಒಳ್ಳೇದು. ಆಮೇಲೆ ಎಣೆಯ ನೀ ಕಾಣಂಗೆ, ಈಗ ನಾನು ಅವತ್ತು ಜಾತ್ರೆಗೆ ಬಂದಿದ್ದಾಗ ರಮೇಶ್ ಅಣ್ಣಂಗೆ ಹೇಳ್ದೆ, ನಾನು ಅಣ್ಣನ ಕಂಡಾಗೆಲ್ಲ ಹೇಳ್ತೀನಿ ಈ ಟೈಮಿಗೆ ಬರೋಂತ ಬೆಳೆಗಳನ್ನ ಹೇಳು ಹೇಳು ಅಂತಂದ್ರೆ. ಆಮೇಲೆ ನೀ ಕಾಣಂಗೆ ರಮೇಶ್ ಅಣ್ಣ, ಅಲ್ಲಿ ನೋಡಿ ಆ ಪಾಟಿ ಕಲಂಗಡಿ ರಾಶಿ ಬಿದ್ದಿದ್ದ, ಏನೋ ಅದು ಒಂದು ಹೊಲದಿಂದ ತಂದಿರೋದು ಎರಡು ಹೊಲದಿಂದ ತಂದಿತ್ತೋ ಅಲ್ಲ. ಆಮೇಲೆ ಗುಡ್ಡೆ ಹಾಕ್ತಂಗೆ ಈ ಕಡಲೆ ಸೊಪ್ಪು ಆಯ್ತಾ, ಅವು ಜೊತೆಗೆ ಅನಾನಸ್ಸು. ನಾನು ಅಣ್ಣನ ಕೇಳೋದು, ಅಣ್ಣ ಈಗ ಇಂಥ ಟೈಮ್ ಇಂಥ ಬರ್ಬೇಕು ಅಂತಂದ್ರೆ ನೋಡು ಇಂಥ ಜಾತ್ರೆ ಪಾತ್ರೆಗೆಲ್ಲ ಹಾಕ್ಬಿಟ್ರೆ ನೀ ತಲೆನೇ ಕೆಡ್ಸ್ಕೊಬೇಡ ಕಣಪ್ಪ, ನೀನ್ ಅಲ್ಲಿ ಇಟ್ಕೊಂಡ್ ಮರ ಅಂತ ಇಲ್ಲಿ ಮರ್ಲಿ ಎಲ್ಲಿ ಮರ್ಲಿ ಚಿಂತನೆ ಬೇಡ, ಯಾವ ಪಾಟಿ ಹೋದೋ ನೋಡು. ಹಂಗೆ ಈಗ ಅಣ್ಣ ನಾನ್ ಹೇಳೋದು, ಈಗ ಟೈಮ್ ಇರೋಯ್ತು ಬಿಡು ಅಂತೀಯ ಅಲ್ವಾ, ಅದು ಮುಗಿತು. ಈಗ ಮುಂದಿನ ಸಲಕ್ಕೆ ಮಾಡೋದಕ್ಕಿಂತ ಮುಂಚೆ ಈಗ ಮುಂದೆ ಇನ್ನೇನ್ ನೋಡಪ್ಪ, ಈಗ ಚಳಿ ಮುಗಿಯಕಾಯ್ತು, ಈಗ ಹಿಮನು ಕಡಿಮೆ ಆಯ್ತಾ ಬತ್ತು, ಈಗ ನಾನು ಬೇಸಿಗೆಗೆ ಹೆಂಗ್ ತಯಾರು ಮಾಡ್ಕೋಬೇಕು ಹೇಳು. ಅದು ಪಾಯಿಂಟ್ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಶಂಕರಣ್ಣ. ವರ್ಷ ರಮೇಶಣ್ಣ ಈ ಜಾತ್ರೆಗೆ ಬಂದಾಗೆಲ್ಲ ಅದನ್ನೇ ಹೇಳ್ಕೊಟ್ಟೋತೀನಿ ನಿಮ್ಗೆ, ಹೇಳ್ಕೊಡೋದನ್ನ ಮಾಡ್ಕೊಟ್ಟೋತೀನಿ. ಮಾವಿನ ಗಿಡ ಹಾಕೊಂಡವನ, ಆ ಮಾವಿನ ಗಿಡದ್ದೆಲ್ಲ ಉಳಪ್ಪ ನೀನು ಕಳೆ ಪಳೆ ಬಿಟ್ಕೋಬೇಡ, ಕೀಟ ರೋಗ ಬರ್ತದೆ ಅಂತ ಹೇಳಿದ್ರೆ ಉಳಕಲ್ಲ. ಕರೆಕ್ಟ್ ಆಗಿ ಇಟ್ಕೊಂಡಿರ್ತಾನೆ. ನಾನ್ ಬಂದು ಉತ್ಕೊಡ್ಬೇಕು. ಆಮೇಲೆ ನೋಡು ರಮೇಶಣ, ಯಾವಾಗ್ಲೂ ಅಷ್ಟೇ ಅಣ್ಣ, ಅವನು ಒಳ್ಳೆ ವಿಚಾರ ಹೇಳ್ತಾನೆ, ಕೆಲ್ಸನು ಮಾಡ್ಕೊಡ್ತಾನೆ. ಈಗ ಆ ಪಾಟಿ ಹಂಡ್ಕೊಂಡೈತಪ್ಪ, ಅದ್ರ ಕೆಳಗಡೆ ನಾನು ಎತ್ತಿಟ್ಕೊಬಿಟ್ಟು ಹೆಂಗಪ್ಪ ಉಳ್ಳಿ. ಈಗ ಒಂದೇನು ಅಂತ ಅಂದ್ರೆ ರಮೇಶಣ, ಈ ಮಾವಿನ ತೋಟ ನೋಡಪ್ಪ, ಈ ಟೈಮ್ ಅಲ್ಲಿ ಎಲ್ಲ ಹೂವಾಗ ಅಂತದ್ದು ಬೆಳೆ ಬರೋ ಇಂತ ಟೈಮ್ ಅಲ್ಲಿ ಅಲ್ಲಿ ಏನಾದ್ರು ಜಾಸ್ತಿ ಕಳೆಪಳೆ ಕಳೆಗಿಡ ಎಲ್ಲ ಬೆಳ್ಕೊಂಡು ಅಂತ ಅಂತಂದ್ರೆ ರೋಗ ಕೀಟ ಎಲ್ಲ ಬಂದು ಕೂತ್ಕೋತವೆ. ಹೂವಿನ ಕಾಲದಲ್ಲಿ ಹೂ ತಿಂತವೆ, ಕಾಯಿನ ಕಾಲದಲ್ಲಿ ಕಾಯಿ ತಿಂತವೆ, ಹಣ್ಣಿನ ಕಾಲದಲ್ಲಿ ದೊಡ್ಡ. ಅದಕ್ಕೆ ಏನಿಲ್ಲ, ಒಂದುಕ್ಕೆ ಹೊಲ ಉತ್ಬಿಟ್ರಾಯ್ತು ಅಲ್ವಾ, ಒಂದು ಸ್ಪ್ರಿಂಕ್ಲರ್ ಹಾಕೊಂಡು ನೀರನ್ನ ಬಿಟ್ಕೊಂಡು ಉತ್ಬಿಡೋದು. ಇದರಿಂದ ಎಷ್ಟು ಉಪಯೋಗ ಅಂತ ಅಂತಂದ್ರೆ, ಈಗಾಗ್ಲೇ ಈ ಬಿಸಿಲು ಬೇರೆ ಜಾಸ್ತಿ ಆಯ್ತು, ಇಷ್ಟು ದಿವಸ ಚಳಿ ಚಳಿ ಚಳಿ ಅಂತಿದ್ದ, ಬಿಸಿಲು ಒಂದ್ರಿಂದ ಒಂದಕ್ಕೆ ಜಾಸ್ತಿ ಆಯ್ತೈತೆ. ಯಾರು ಎಲ್ಲಿ ಯಾವ ಹೊತ್ತಿನಲ್ಲಿ ಏನ್ ಮಾಡ್ತಾರೋ ನಮಗೆ ಗೊತ್ತಾಗ್ತಿಲ್ಲ. ಸುಮ್ಮನೊಂದು ಬೆಂಕಿ ಕಡ್ಡಿ ಗೀರೋದು ಬಿಟ್ರು, ಹಳೆ ಪಳೆ ಇರ್ತಾವಲ್ಲ, ಒಣಗಿರ್ತಾವ, ಒಣಕ ಬಿಡ್ತಾವ ಬಿಸಿಲಿಗೆ, ಗೀರೋದ್ರು ಸಾಕು, ಹಂಗೆ ದಗ್ಧನೆ ಹತ್ಕೊಬಿಡ್ತದೆ. ಈ ಕಾಲುವೆ ಅಂಕಣ್ಣ, ಈ ಶಿವರಾತ್ರಿ ಮುಂದೆ ಸಿಡಿ ಬಿಸಿಲು, ಉಗಾದಿ ಮುಂದೆ ಉರ್ ಬಿಸಿಲು ಅಂತ. ಸುಮ್ನೆ ಬೀಡಿ ಕಚ್ಕೊಂಡ್ ಸುಮ್ನೆ ಕಡ್ಡಿ ಹಚ್ಚೋದು, ಸುಮ್ನೆ ಬೂದಿ ಗರ್ಗರ್ಗ ಎದ್ದು ಬಿಡ್ತಾರೆ. ಹಂಗೆ ಆಗೋದು ಎಲ್ಲ ಬಹುತೇಕ ಎಲ್ಲ ಹಂಗೆ ಆಗೋದು. ಈ ಬೀಡಿ ಕಚ್ಕೊಂಡು ಎಷ್ಟು ಹೋಯ್ತಾರಲ್ಲ, ಅದೇ ದೊಡ್ಡ ಸಮಸ್ಯೆ ಆಗಿರೋದು. ಹಂಗೆ ಇಡೀ ತೋಟಕ್ ತೋಟ ಹೋಯ್ತದ. ಈ ನಮ್ಮ ಶಂಕರಣ್ಣ 15-20 ವರ್ಷದಿಂದ ಕಷ್ಟ ಬೆಳೆಸಿ ನೀರ್ ಹಾಕಿ ಮಾಡಿ ಎಲ್ಲ ತೋಟ ಬೆಳೆಸಿರೋದ, ಒಂದ್ ನಿಮಿಷದಲ್ಲಿ ಕಳ್ಕೊಬೇಕು. ಮಾವಿನ ತರ್ಗಲ್ಲ ಜೋರಾಗ ಬೇರೆ ಬಿದ್ದಿರುತ್ತ, ಅಂತ ಮೇಕ್ ಹಚ್ಕೊಂಡ್ರೆ ಈಗ ಹಣೆ ಹೇಳೋದು ಹುಳು ಹುಳು ಅಂತವ. ಈಗ ನನ್ನ ಹತ್ರ ಜಾಸ್ತಿಯ ನೀರಿಲ್ಲ, ಇನ್ನು ಬೇಸಿಗೆ ಆಯ್ತಪ್ಪ, ಇನ್ನು ಮಾರ್ಚ್ ಏಪ್ರಿಲ್ ಮೇ ಆಯ್ತು, ಇನ್ನು 3 ತಿಂಗಳ ಗಂಟ ತಡಿಬೇಕು. ನಾನು ಈಗಲೇ ಅಲ್ಪ ಸ್ವಲ್ಪ ನೀರ ಹಾಯಿಸ್ಕೊಬಿಟ್ಟು ಉತ್ಬಿಟ್ರೆ ಈಗ ಮುಂದಕ್ಕೆ ಹೆಂಗಪ್ಪ ಮಾಡ್ಲಿ? ನನಗೇನು ಜಾಸ್ತಿ ನೀರಿಲ್ಲ, ಎಲ್ಲ ಹೇಳ್ತಾರೆ ಮಳೆ ಬಂದೈತೆ, ಒಳ್ಳೆ ನೀರು ಭೂಮಿ ಒಳಗಡೆ ಐತೆ, ಬೋರ್ವೆಲ್ ಉಕ್ಕರಿತಾವೆ ಅಂತ ಹೇಳ್ತಾರೆ. ಏನ್ ಮಾಡ್ತೀಯಾ? ನನ್ ದುರಾದೃಷ್ಟವೋ ಅಥವಾ ಏನೋ ಕತೆ ಗೊತ್ತಿಲ್ಲ, ಮೊದ್ಲೆಷ್ಟಿತ್ತು ಅರ್ಧ ನೀರು ಅಷ್ಟೇ ಐತಪ್ಪ. ಈಗ ಹೆಂಗ್ ಮಾಡ್ಲಿ? ಏನಾಯ್ತು ಗೊತ್ತೇನಣ್ಣ, ನಾವೆಲ್ಲ ಬ್ಯಾಸೆ ಒಡೆಯ ಕಾಲದಲ್ಲಿ, ದನಿನ ಬ್ಯಾಸೆ ಎತ್ತಿನ ಬ್ಯಾಸೆ ಒಡೆಯ ಕಾಲದಲ್ಲಿ ಈ ಮಾರ್ನಾಮಿ ಮುಗಿತಿದ್ದಂಗೆ ಬ್ಯಾಸಾಯಿ ಬಂದ್ಬಿಡೋ ತಾಟ್ಗಳು ಎಲ್ಲ. ಅವಾಗ 7 ಮುಖ ಒಡೆಯರು ಜಾಗದಾಗೆ, ಮತ್ತೆ 7 ಸರಿ ಒಡೆಯರು. ಹಂಗ 7 ಸರಿ ಹೊಡೆದ್ರೆ 7 ಬೆಳೆ ಬರ್ತೈತಿ ಅಂತ ಒಂದ್ ಗಾದೆ ಹೇಳೋದು. ಅವಾಗ ನೀನ್ ಹೇಳೋದು ಬೇಡ, ಏನು ಬೇಡ, ಆಟೋಮೆಟಿಕಲಿ ಬೇಕಾದಂಗೆ ಹುಲ್ಲಿಲ್ದಂಗೆ ನೀಟಾಗಿ ಒಡೆದ್ಬಿಡೋದು. ಈಗ ಏನಾಗಿದೆ ಅಣ್ಣ, ಈಗ ನಮ್ಮನೇಲಿ ಅವಾಗ ದನಗಳು ಇರ್ತಿದ್ದು, ಮನೆ ಎತ್ತುಗಳು, ಮನೆ ಬ್ಯಾಸಾಯ, ಮನೆಯವರು ಬ್ಯಾಸೆ ಹೊಡೆಯರು. ಈಗ ಏನು ಬೆಳೆ ಹಾಕಲ್ಲ, ಬ್ಯಾಸೆ ಹೊಡೆದ್ ಬಿಡದೆ. ಈ ಪರಿಸ್ಥಿತಿಲಿ ಏನಾಗಿತ್ತು, ಒಂದ್ಸಲಿ ಬ್ಯಾಸೆ ಹೊಡ್ಸಿರೋ ಒಂದ್ ಎಕರೆಗೆ 5,000-6,000 ರೂಪಾಯಿ ಖರ್ಚು. ಈಗೆಲ್ಲ ಮುಗ್ದೇ ಇರೋ ಕಾಲಕ್ಕೆ ಯಾಕೆ ಬ್ಯಾಸೆ ಹೊಡಿಬೇಕು ಅಂತ ನಮ್ಮ ಇಲ್ಲ ಅದು ತಪ್ಪು ಪಾಯಿಂಟ್. ಈಗ ಒಂದು ನೋಡಪ್ಪ, ನಿಂಗೆ ನೀರಿಲ್ವ ಉಳಕ್ಕೆ, ಆಯ್ತಾ, ಈಗೆಲ್ಲ ಕಳೆ ಹೊಡೆ ಮಿಷನ್ ಬಂದವಲ್ಲ ರಮೇಶಣ, ತಗೊಂಬರ್ಲಿ ಇಲ್ಲ ಅಂತ ಬಾಡಿಗೆ ತಗೊಂಬ ಒಂದ್ ದಿವಸಕ್ಕೆ ನಾ ನೋಡ್ಕೊಡ್ತೀನಿ. ಆಮೇಲೆ ನಾನ್ ಕಳೆ ಹೊಡಿತೀನಿ ಅಂತ ಅನ್ಕೊಂಡ್ ತಗೊಂಡೋಗ್ಬಿಟ್ಟಿನಿ ಮಾವಿನ ಗಿಡದ ಬಡ್ಡೆ ಎಲ್ಲ ಹೊಡ್ಕೊಂಡು ಮಾವಿನ ಗಿಡ ಎಲ್ಲ ಏಟ್ ಮಾಡೋದಲ್ಲ ನಂಗೆ, ಯಾಕಂದ್ರೆ ಮಿಷಿನ್ ಅಭ್ಯಾಸ ಇಲ್ಲ ರಮೇಶ. ಆಮೇಲೆ ನಾನ್ ವರ್ಷ ವರ್ಷ ಏನ್ ಮಾಡ್ಬೇಕು ಗೊತ್ತಾ, ಒಂದ ಬಂದಾಗ ಹಿಂಗ ಜಾತ್ರೆ ಪಾತ್ರೆ ಬಂದಾಗ ಹಣೆ ಉತ್ಕೊಡೋನು, ಇಲ್ಲಾಂದ್ರೆ ಯಾರು ಹೇಳೋನು ಒಂಚೂರು ಮಾಡ್ಕೊಡ್ರಪ್ಪ ಅಂತೇಳಿ ಅಂತ ಮಾಡ್ಕೊಡೋರು, ಮುಂದಕ್ಕೆ ನಾನು ಹೆಂಗೋ ಮಾಡ್ಕೊಂಡು ಹೋಗುವೆ. ಈಗ ನೋಡು ನೀ ಕಣಂಗೆ ನೀರು ಕಡಿಮೆ, ಎಲ್ಲಿ ಈಗ ಎತ್ತುಗಳೆಲ್ಲ ಕಾಣೆ ಆಗ್ಬಿಟ್ಟು. ಈ ಟ್ರಾಕ್ಟರ್ ಇಲ್ಸಕ್ ಆಯ್ತದ ಈಗ ನಮ್ಮ ಹೊಲದೊಳಗೆ, ಇನ್ನ ಮಿಷಿನ್ ಇಡಿ ಅಂತವನೆ, ನನಗೆ ಮೊದ್ಲೇ ಕೈ ನಡುತ್ತವೆ. ನೀನ್ ಹೆಂಗಪ್ಪ ಮಿಷಿನ್ ಇಡಿಲಿ? ಇಲ್ಲ ಇಲ್ಲ, ಮಿಷಿನ್ ನಿನ್ ತರ್ಸ್ಕೊಡು, ನಾನು ತರ್ಸ್ಕೊಡ್ತೀನಿ. ಆಮೇಲೆ ಇದು ಈ ಮಿಷಿನ್ ಇಂದು ಭಾರಿ ತೊಂದರೆ ಐತೈತೆ ರಮೇಶಣ್ಣ ಇತ್ತೀಚೆಗೆ. ಯಾಕೆ ಅಂತಂದ್ರೆ ನಾವು ಕಳೆ ತೆಗಿತೀವಿ ಕಳೆ ತೆಗಿತೀವಿ ಅಂತ ಅಂತ ಅನ್ಕೊಂಡು ತಗೊಂಬರೋದು, ಅದು ಹಿಡ್ಕೊಳ್ಳೋದು ಗಿಡದ ಬಡ್ಡಿಗೆಲ್ಲ ತಗೊಂಡು ಹಿಡ್ಕೊಳ್ಳೋದು. ಈಗ ಗಿಡದ ಬಡ್ಡೆ ಒಂದ್ ಸ್ವಲ್ಪ ಕೈಲಿ ಬಿಡಿಸ್ಕೊಳ್ಳಿ, ಏನಾಯ್ತದೆ ಹಿಂಗೆ ಮೊದ್ಲೇ. ಈಗ ಇದೆಲ್ಲ ಮಾಡಕ್ಕಿಂತ ಮೊದ್ಲೇ ಗಿಡದ ಬಡ್ಡೆಲ್ಲಿ ಹೋಗೋದು, ಒಂದು ಒಂದು ಒಂದ್ ಅಡಿಯೂ ಅಷ್ಟು ಸುತ್ತಲ ಬಿಡಿಸ್ಕೊಳ್ಳೋದು, ತಗೊಂಡೋಗ್ಬಿಟ್ಟು ಆ ಗಿಡದ ಬಡ್ಡಿಗೆ ಹಿಡ್ಕೊಳ್ಳೋದು. ಕಳೆ ಜೊತೆ ಅಡಕೆ ಗಿಡ ಆಗ್ಲಿ, ತೆಂಗಿನ ಗಿಡ ಆಗ್ಲಿ, ಈ ನಮ್ಮ ಮಾವಿನ ಗಿಡ ಆಗ್ಲಿ, ಎಂತೆಂತ ಗಿಡ ಇರ್ತಾವೋ ಅವ್ಕ ಹೊಡೆದ್ರ ಕೆಳಗಡೆ ಅಲ್ವಾ ಒಂಥರ ತರದಂಗ. ಅದು ಅಡಕೆ ತೆಂಗು ಹೆಂಗೆ ಗೊತ್ತೇನಣ, ಒಂದ್ಸರಿ ಮರಕ್ಕೆ ಕೊಡ್ಲಿ ತರದ್ ಏಟ್ ಬಿತ್ತು ಅಂದ್ರೆ ಈ ಮನ್ಸರಿಗೆ ಎಂತೆಂತ ದೊಡ್ಡ ದೊಡ್ಡ ಕಾಯಿಲೆ ಬಂದು ಉಂಡಾಗುತ್ತೆ ಅಂತಾರಲ್ಲ, ಹಂಗಂತ ಮಾಯಕ ಇಲ್ಲ. ಅದು ಬೇರೆ ಮರ ಆದ್ರೆ ಅದ್ ಮುಚ್ಕೆ ಮುಚ್ಕೊಂಡ್ ಮಾಯಿ ಮರ ಆದ್ರೆ ಇನ್ನೊಂದಾದ್ರೆ ಬೆಳಕು ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಮರಗಳಿಗೆ ಕೊಳೆಯ ರೋಗ ಶುರು ಆಗ್ಬಿಡ್ತಾರೆ. ಅದು ಎಲ್ಲ ರೋಗಗಳ ಎಲ್ಲ ಕೀಟದ ಬಂದ್ಬಿಡ್ತದೆ. ಅದಕ್ಕೆ ಗಿಡದ ಬಡ್ಡಿಗೆ ಮಾತ್ರ ಯಾವ ಕಾರಣಕ್ಕೂ ಏಟ್ ಮಾಡಕ್ ಹೋಗ್ಬಾರ್ದು. ಏಟು ಅನ್ನಕ್ಕಿಂತ ಒಂದ್ ಕೆಲಸ ಮಾಡು, ನಾನು ಇಲ್ಲಿ ನಂಗೆ ಗೊತ್ತಿರೋದು ಒಂದ್ 2-3 ಜನ ಅವ್ರೆ, ಅವ್ರು ಮಿಷಿನ್ ಇಟ್ಕೊಂಡವ್ರೆ, ಯಾರಿಗಾರ ಒಬ್ರಿಗೆ ಹೇಳ್ತೀನಿ. ಈಗ ನೀನು ಇನ್ನೊಂದ್ 2-3 ದಿನ ಬಿಟ್ಬಿಟ್ಟು ಅದನ್ನ ಹೇಳ್ದಲ್ಲ, ಬಡ್ಡೆನ 1-2 ಬಿಟ್ಬಿಟ್ಟು ಹೊಡಿಬೇಕು ಅಂತ ನೀಟಾಗಿ ಹೊಡ್ಕೊಡು, ನಾನೇ ಬಡ್ಡೆ ಕುಬಿಕತ್ತೀನಿ. ಮೊದ್ಲು ಕುಬುಕ್ ಬಿಡು ನೀನು, ಆಮೇಲೆ ಬಂದು ಹೊಡಿತೀನಿ ನಾನು. ಹಂಗಂತೀಯಾ? ಯಾಕೆ ಅಂತ ಅಂತಂದ್ರೆ ಆಗ್ಲೇ ಹೇಳಿದ್ನಲ್ಲ, ಮಧ್ಯದವರ್ಗ ಏನ್ ಕೇಳಿಸ್ಕೊಂಡಿನ ಗೊತ್ತಾ ಅಣ್ಣ, ಯಾವಾಗ್ಲೂ ಒಂದ್ ಏನಾರು ಹೇಳ್ತಾ ಇರತ್ತೆ, ನಾನು ಈಸಿಯ ಹೇಳೋಣ, ಅವ್ರು ಹೇಳಿದ್ ಈ ಕಡೆ ಕೇಳಿ ಆ ಕಡೆ ಬಿಡೋಣ. ಹಂಗಾಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಇದು ಆರಂಭ ಯಾವಾಗ್ಲೂ ಆರಂಭವೇ ಅಂತೆ ಇಲ್ಲ, ಹಂಗಿದ್ರೆ ಇದು ಆರಂಭ ಅಣ್ಣ. ನಾವು ಒಂದು 3 ತಿಂಗಳು ಮಾಡಿ 4 ತಿಂಗಳು ಉಂಡ್ಬಿಡ್ತೀವಿ ಅನ್ನೋದಕ್ಕೆ ಆರಂಭ ಅನ್ನಕ್ಕೆ ಆಗಕ್ಕಲ್ಲ. ಪ್ರತಿದಿನ ಆರಂಭ ಅಲ್ಲ ಬೇರೆ ಕೆಲಸ ಏನಪ್ಪ ನಮ್ದು, ಏನಿಲ್ಲ ಯಾವ ಆಫೀಸ್ ಹೋಗ್ಬೇಕಾಯ್ತಾ? ಇಲ್ಲ ನಿಜವಲ್ವೇ, ನಮ್ಮ ಅಪ್ಪ ಅಮ್ಮಗಳು ಮಾಡ್ತಾ ಇದ್ವ ಅಣ್ಣ, ನಿಮ್ಗೆ ಗೊತ್ತು ಈ ಕಾಲಕ್ಕೋಸ್ಕರನೇ ಕಾರ್ಯಕ್ರಮಗಳು ಇರೋ, ನೀನ್ ಹೇಳ್ದಂಗೆ ಈಗ ಕಣ ಮುಗಿತಿದ್ದಂಗೆ ಟ್ಯಾಕ್ಟರ್ ಅಲ್ಲ ಗಾಡಿ, ಇಬ್ರೇ ಇಬ್ರು ಗಾಡಿ ಹೊಡ್ಕೊಂಡು ಹೋಗಿ ಕೆರೆಯಲ್ಲಿ ಮಣ್ಣು ಹೊಡ್ಕೊಂಡು ಪ್ರತಿ ಒಂದ್ ಮಾರ್ಕು ಎರಡೆರಡು ಗಾಡಿ ಮಣ್ಣು ಹೊಡಿತೀವಿ. ಅದ್ ಮುಗಿತಾ ಇನ್ನೇನ್ ಜಾತ್ರೆ ಯುಗಾದಿ ಬರೋದ್ರೊಳಗೆ ಮನೇಲಿ 15-20 ಗಾಡಿ ಸಗಣಿ ಗೊಬ್ಬರ ಆಗದ, ಅದನ್ನ ಸೀದವ ಈ ಟ್ಯಾಕ್ಟರ್ ತಗೊಂಬಂದು ಒಂದೇ ತಕ್ಕಲ್ಲ ರಾಶಿ ಹೊಡೆದು ಅದನ್ನ ಬಳಸಿ ಅದನ್ನ ಒಣಗಿಸಿ ತಿಂಗಳಾದ್ಮೇಲೆ ಮಾಡ್ತಿದ್ರಲ್ಲ, ಹಂಗಲ್ಲ ಎರಡೆರಡೇ ಮಂಕ್ರಿ ಆಗೋ ಅಷ್ಟ ಹಾಕೊಂಡ್ ಹಾಕೊಂಡು ಇಡೀ ಹೊಲಕ್ಕೆ ಅವ್ನ್ ಕೆದರ್ದೇ ಇದ್ರು ಅದು ಉಪಯೋಗ. ಈಗೇನಾಗೈತೆ ರಾಶಿ ಹೊಡೆದ ಕಡೆ ಒಂದ್ ವರ್ಷ ಬೆಳೆದ್ ಬಿಡುತ್ತೆ, ಎಲ್ಲಿದ್ರು ಜಾಸ್ತಿ ಎಲ್ಲಿರುತ್ತೆ ಅದು ವೇಸ್ಟ್, ಎಲ್ಲ ಕಡೆ ಅಳ್ಕೊಳ್ಳೋದು ಅಲ್ಲ ಹಾಗೋಯ್ತಾ. ಈಗ ಹಂಗಾಗದ್ರೊಳಗೆ ಇನ್ನೇನು ಬಸವ ಜಯಂತಿ ಬಂದ್ಬಿಡುದು ಮಳೆ ಶುರು ಆಗತ್ತೆ, ಪುರ್ಸತ್ತೆ ಇಲ್ಲ ಅಣ್ಣ ನೀನ್ ಹೇಳ್ದಂಗೆ ಆ 3 ತಿಂಗಳು ಮಾಡಿ 6 ತಿಂಗಳು ಆರಂಭ ಯಾವಾಗ್ಲೂ ಆರಂಭನೆ. ಯುಗಾದಿ ಹಬ್ಬಕ್ಕೆ ಒನ್ನಾರು ಊಡ್ತು ಅಂತಂದ್ರೆ ಅದ್ರ ಸಂತೋಷಕ್ಕೆ ಹೇಳಕ್ಕೆ ಅಣ್ಣ. ಈಗ ನೇಗಿಲು ಮುಟ್ಟಿಗೆ ನೇಗಿಲು ಕುಳಕ್ಕೆ ಮನೆ ತಾಯಂದ್ರದ ಹೆಂಡತಿಯರ್ದ ತಾಳಿ ಮುಟ್ಟಿ ಸಾಕ್ಷಿ ಮಾಡ್ಕೊಂಡಂಗೆ ಮಾಡ್ಕೊಂಡು ನಾನು ಬದುಕಬೇಕು, ಇದ್ರ ಸಾಕ್ಷಿಯಾಗಿ ನಿನ್ನ ನಂಬ್ಕೊಂಡಿದ್ದೀನಿ, ನೀನ್ ನನಗೆ ಒಳ್ಳೆ ಫಸಲು ಕೊಡು, ನಾನು ಹಂಗೆ ದುಡಿತೀನಿ ಅಂತ ಮಾಡ್ತಾ ಇದ್ ಕಾಲ, ಹಂಗೆ ನಿಯತ್ತಾಗಿ ಮಾಡ್ತಾ ಇದ್ರು. ಪುರ್ಸತ್ ಇಲ್ದಂಗ್ ಮಾಡ್ಲೇಬೇಕು, ಬೇರೆ ಯಾವ್ದಾರ ಆಫೀಸ್ಗೆ ಹೋಗ್ತಾ ಇದೀವಿ ಅಂತ ಬಿಟ್ಬಿಡೋಣಪ್ಪ. ಅಲ್ಲೊಂದ್ ಕಾಲ ಇಲ್ಲೊಂದ್ ಕಾಲ ಇಟ್ಕೊಂಡು ಮಾಡೋರು ಇದಾರೆ, ಅದು ಅವ್ರವ್ರಿಗೆ ಬಿಟ್ಟದ್ದು. ಯಾಕೆಂದ್ರೆ ಅಲ್ಲಿ ಎಷ್ಟು ಮಟ್ಟಿಗೆ ಅವ್ರು ದುಡ್ಡು ಬರ್ತಿತ್ತೋ ಇಲ್ಲಿ ಎಷ್ಟು ಹಾಕಿ ಅದು ದುಡ್ಡು ದುಡಿತಾರೋ. ಈಗ ಎಮ್ಮೆ ಬೆಣ್ಣೆ ಎಮ್ಮೆ ಕಣ್ಣಿಗೆ ನ್ಯಾರ ಅಂದ್ರೆ ಅವ್ರು ಎಲ್ಲಿ ದುಡ್ದಿದ್ದಲ್ಲಿ ಉಳಿಸಿದ್ದಲ್ಲಿ ಮದುವೆ ಮಾಡೋದಲ್ಲಿ ಮುಂಜಿ ಮಾಡೋದಲ್ಲಿ ಮಕ್ಕಳು ಹೊಸದಿಲ್ಲಪ್ಪ, ಮಾಡ್ಲೇಬೇಕಲ್ಲಪ್ಪ ಮಾಡಿದ್ರೆ ಜನ ಬಿಡ್ತಾರ ಅಲ್ಲ ಅನ್ನೋರ್ ಇದ್ದೇ ಇರ್ತಾರ. ಈಗ ಮಾಡ್ಲೇಬೇಕು. ಈಗ ಈ ವರ್ಷಕ್ಕೆ ಒಂದ್ 50,000 ಖರ್ಚು ಇಟ್ಕೊಂಡು ಯಾರ್ದ ಮಗಳ ಮದುವೆ ಬಂತು ಇನ್ನೊಂದ್ 1,00,000 ಜಾಸ್ತಿ ನಾವು ಹೆಚ್ಚಿಗೆ ದುಡ್ಡು ಇಟ್ಕೊಂಡಿದ್ರೆ ಅಣ್ಣ ನೋಡು ಎಂತೆಂತ ಕಾಲ ಇತ್ತು ಅಂದ್ರೆ ಹಳ್ಳು ಬಂದ್ಬಿಡವಣ್ಣ, ಮುಂಗಾರನಾಗ ಮುರಿದಿದ್ದ ಹಳ್ಳನೆಲ್ಲ ಮೂಟೆ ಕಟ್ಕೊಂಡು ಯುಗಾದಿ ಹೊತ್ತಿಗೆ ಅವಾಗ ಬಿಡಿಸರು, ಅವಾಗ ಬಿಡಿಸಿ ಯುಗಾದಿಂದ ಮುಂದಕ್ಕೆ ಬೀಜ ಬಿತ್ತನೆ ಗೊಬ್ಬರಕ್ಕೆಲ್ಲ ಆಗ್ಬೇಕಾಗ, ಎಂತ ಚಂದದ ಕಾಲ ಇತ್ತು. ದುಡ್ಡಿಗೆ ಇನ್ನೊಬ್ರಿಗೆ ಅಲಿಯೋದೇ ಬೇಕಿರಲಿಲ್ಲ, ಎಲ್ಲಕ್ಕಿನ್ನ ಮುಖ್ಯವಾಗಿ ಬೀಜ ಬಿತ್ತನೆ ಎಲ್ಲ ಮನೇಲಿರೋ ಅದು ಸೊಗಸಾದ ಕಾಲ ಇತ್ತು. ಈಗ ನಮಗೆ ರೈತರ ಕೆಲಸ ಮೇಲ್ಬೀಳುತ್ತೆ ಅಂದ್ರೆ ಬೀಳದೆ ಇನ್ನೇ ಮಾಡ್ತಿದ್ದೆ. ಆಮೇಲೆ ಪ್ರತಿಯೊಂದಕ್ಕೆ ನಾವು ಹೋಗಿ ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗೋದು ಅಥವಾ ಗೊಬ್ಬರದ ಅಂಗಡಿಗೆ ಹೋಗೋದು ಬೀಜ ತರೋದು ಇವು ನಾವು ಮಾಡ್ಕೊಂಡ್ರೆ ತಪ್ಪು ಇಲ್ವಾ? ಹಣ್ಣು ಹೇಳಲ್ವಾ ನೀವು ಬೀಜ ಇಟ್ಕೊಳ್ರಿ, ಗಟ್ಟಿಯಾದ ಬೀಜನೆಲ್ಲ ಸಂತಿಗೆ ಮಾರ್ಬಿಟ್ಟು ತರ್ತು ಕಾಳು ತಿನ್ನೋದು ಇಟ್ಕೊಳ್ಳೋದು ಬತ್ತದ್ದು ಹೇಳಿದ್ರು ರಮೇಶ್ ಅಣ್ಣ, ಈ ಹಳ್ಳ ಹಾಕೊಂಡು ಮಾಡೋರು ಅಂತ ಹೇಳ್ಬಿಟ್ಟು ಈ ಹಳ್ಳ ಹಾಕಿ ಅಂತ ಅಂದ್ರೆ ಯಾಕೆ ಹಾಕ್ಬೇಕು ಅಂತಾರೆ. ಅಯ್ಯೋ ಇವತ್ತು ಚಿನ್ನದ ಬೆಲೆ ಅದಕ್ಕೆ ಹಳ್ಳಿಗೆ ಎಂತ ಅಪರೂಪ ಕೈ ಎಣ್ಣೆ ಯಾಕೆ ಕೊಂಡ್ಕೊಂಡು ತಲೆಗೆ ಬಿಟ್ಕೊಳಕಾಯ್ತಾರೆ ಅಲ್ಲ ಬಿಡ್ಸವ್ರ ಇಲ್ವಲ್ಲ. ಆಮೇಲೆ ನಾವು ಕೈ ಎಣ್ಣೆ ಹಾಕ್ಬಿಟ್ಟು ದೀಪ ಕಚ್ಬಿಟ್ರೆ ಏನ್ ಮನೆಯೆಲ್ಲ ಗಮ ಗಮ ಗಮ ಗಮ ಗಮ ಅನ್ನೋದು ಮತ್ತೆ ಎಂತ ಬೆಳಗು ಮತ್ತೆ ದೀಪ ಎಷ್ಟೋ ತುರಿಯೋದು ಅಂತೀಯ. ಈಗ ಅದೆಂತದ್ದು ದೀಪ ದಂಡೆ ಅಂತ ಮಾಡ್ಬಿಟ್ರಪ್ಪ ಅದೇನದು ಇಲ್ಲ ಅದು ಅದು ಭಾರಿ ಐತೆ ಶಂಕರಣ್ಣ, ಅದ ಕೆಲವು ವಿಚಾರಗಳು ಹೇಳಕ್ ಹಾಕಲ್ ನಾವು ಬಾಯ್ಬಿಟ್ಟು ಆಯ್ತಾ. ಈಗ ಪೇಟ್ ಪೇಟಲ್ಲೆಲ್ಲ ಎಲ್ಲಿ ನೋಡಿದ್ರು ಬೋಂಡ ಕರೀತಾರೆ, ಅದೇನ ಕರೀತಾರಲ್ಲಪ್ಪ ಕಬಾಬ್ ಅಂತ ಅದಂತ ಇದಂತ ಅಂತ ಹೇಳ್ತು ಕರೆದು ಕರೆದು ಕರೆದು ಜಾಸ್ತಿ ಆಗಿ ಸೀದೆಣ್ಣೆ ಸೀದೆಣ್ಣೆ ತಂದ್ಬಿಟ್ಟು ದೀಪ ದಂಡೆ ಅಂತ ಮಾರ್ತಾರ ಅಂತ ನೋಡಪ್ಪ. ಅದಕ್ಕೆ ಅಷ್ಟೊಂದು ಕೆಟ್ಟ ವಾಸ್ತೆ ಅಲ್ಲ, ಇರೋದೊಂದು ಫೋಟೋ ಕತ್ತಿಸ್ತೀವಿ ಇಡೀ ಮನೆ ತುಂಬಾ ವಾಸ್ತೆ ವಾಸ್ತೆ ನೋಡು. ಅದಕ್ಕೆ ಅದಕ್ಕೆ ನಾನಂತವೆ ಒಂದು ಒಂದು 50 ಇದು ಹಾಕೊಬಿಡ್ತೀನಿ ಗಿಡವ ಹಳ್ಳಿ ಗಿಡವ ಹಳ್ಳಿ ಗಿಡ ಹಾಕೊಂಡು ನಾನೇ ಎಣ್ಣೆ ತೆಗೆದೆ. ಯಾಕಂದ್ರೆ ದೀಪಕ್ಕೆ ಬೇಕಲ್ಲಪ್ಪ, ಅಲ್ಲ ದೀಪಕ್ಕೂ ಬೇಕು ತಲೆಗೂ ಬೇಕಲ್ಲ ತಲೆಗೂ ಬೇಕಲ್ಲ, ಇನ್ನು ಹಬ್ಬ ಹರಿದ್ರಲ್ಲ ಮೈ ಗಚ್ಕತಿವಲ್ಲ. ಎಂತ ಸೊಗಸಾದ ಈಸಿಯ ನೋಡೋಣ, ಈಗ ಹಳ್ಳು ನಾವು ಸಪರೇಟ್ ಹಾಕೋದೇ ಬೇಕಿಲ್ಲ ಕಣ್ಣ. ಮೊದ್ಲು ಸಮ್ಮಿಶ್ರ ಬೆಳೆ ಮಾಡೋರು ನಿಮ್ಗೆ ಗೊತ್ತು, ಹತ್ತಿ ಹಾಕಿದ್ರೆ 3-4 ಸಾಲಿಗೆ ಒಂದು ಹಳ್ಳ ಗಿಡ, ಅದ್ರ ಜೊತೆಗೆ ತೆಗರಿ ಗಿಡ, ಅದ್ರ ಜೊತೆಗೆ ತೆಂಗಿನ ಗಿಡ. ಅವ್ರ ಹತ್ತಿ ಬೆಳೆ ಅಕ್ಟೋಬರ್ ತಿಂಗಳಿಗೆ ಬರೋ ಹೊತ್ತಿಗೆ ಅದ್ರ 4 ಬೆಳೆ ಬಂದಿರೋದು, ತೆಂಗಿನ ಗಿಡ ಬಂದಿರೋದು, ಹತ್ತಿ ಬಿಡಿಸಾಗದ್ರೊಳಗೆ ತಗರಿ ರೆಡಿ ಆಗೋದು, ಅದು ಮುಗಿತಿದ್ದಂಗೆ ಉಳ್ಳಿ ಹರಿಸ್ಬಿಡ್ತಿದ್ದು. ಇನ್ನೇನು ಹತ್ತಿ ಮುಗಿಯೋದು ಮುಗೀತು ಅಂತ ಉಳ್ಳಿ ಹರಿಸ್ಬಿಡ್ತಿದ್ದು. ಅದನ್ನ ನೋಡಿ ಒಂದಕ್ಕೊಂದು ಅದರದೇ ಆಹಾರ, ಉಳ್ಳಿ ಸೊಪ್ಪಿಂದು ಅಲ್ಲಿ ಫಲವತ್ತಾಗದು, ಹತ್ತಿ ಎಲೆ ಅಲ್ಲಿ ಫಲವತ್ತಾಗದು, ಹಳ್ಳಿನ ಎಲೆ ಅಲ್ಲಿ ಫಲವತ್ತಾಗದು. ಆಮೇಲೆ ರೋಗ ರುಜ್ಞೆ ಎಲ್ಲಾ ಗಿಡಕ್ಕೂ ಒಂದೇ ತರಕ್ ಬರಕಲ್ಲ, ಹಳ್ಳದಿದ್ದಕ್ಕೆ ಇನ್ನೊಂದು ಹುಳ ಬರಲ್ಲ, ಹತ್ತಿದ್ದಕ್ಕೆ ಇನ್ನೊಂದು ಹುಳ ಬರಲ್ಲ, ತಗರಿದ್ದ ಒಂದಕ್ಕೊಂದು ಅನುಕೂಲ ಆಗದು. ಹಂಗಾಗಿ ಸಮ್ಮಿಶ್ರ ಬೆಳೆ ಎಷ್ಟು ಅನುಕೂಲ ಆಗುತ್ತೆ ಹೇಳಕ್ ತಿರ್ದು ಬಿಡು. 4 ಬೆಳೆ ಬೆಳೀತಿದ್ದು ಹತ್ತಿ. ಆಮೇಲೆ ನೀ ಕಣಂಗೆ ರಮೇಶಣ್ಣ, ಈಗ ಯಾರಪ್ಪ ಸಮ್ಮಿಶ್ರ ಮಾಡ್ತವ್ರೆ? ಒಂದ್ ಬೆಳೆ ಮಾಡ್ಕೊಬಿಡೋದು ಅದು ವಾಣಿಜ್ಯ ಬೆಳೆ, ಈ ಕಡೆ ಆಲೂಗಡ್ಡೆ ಹಾಕ್ತಾರ, ಶುಂಠಿ ಹಾಕತ್ತಾರ, ಜೋಳ ಹಾಕತ್ತಾರ, ಅಥವಾ ರಾಗಿ ಹಾಕತ್ತಾರ, ಏನೋ ಒಂದು ಬೆಳೆ ಬಂತ ನೀ ಹೇಳಂಗೆ ಹೆಂಗ ಬಿಟ್ಟಿದ್ ಗೊತ್ತಾ? ಈಗ 3 ತಿಂಗಳು ದುಡಿ